ಡೇವಿಡ್ ಕಾಪರ್ ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು. ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವಾನುವಾದ ಎ ಪಿ ಸುಬ್ಬಯ್ಯ. ಅಧ್ಯಾಯ 36, ಹುಮ್ಮಸ್ಸು. ಅತ್ತೆಯ ಬಡತನದ ಪರಿಸ್ಥಿತಿ ತಿಳಿದು ಬಂದ ನಂತರ ನನ್ನ ಜೀವನ ಕ್ರಮಗಳನ್ನೆಲ್ಲ ಬದಲಾಯಿಸತೊಡಗಿದ್ದೆ. ಅನೇಕ ವಿಷಯಗಳಲ್ಲಿ ಬದಲಾವಣೆಯನ್ನೇ ತಂದಿದ್ದೆ. ಇಂಥ ಕಷ್ಟಕಾಲದಲ್ಲಾದರೂ ಸಹ ಅತ್ತೆಗೆ ಒಪ್ಪುವ ವಿಧದಲ್ಲಿ ಅವಳಂತೆಯೇ ಧೈರ್ಯದಿಂದ ಕಷ್ಟಗಳನ್ನು ಸಹಿಸಿ ಅಭ್ಯುದಯದ ಮಾರ್ಗವನ್ನು ನಿರ್ಮಿಸಿ ನನ್ನ ಮೇಲೆ ಅವಳು ಈವರೆಗೆ ತೋರಿಸಿದ್ದ ಪ್ರೀತಿ ವಿಶ್ವಾಸಕ್ಕಾಗಿ ಕೃತಜ್ಞತೆಯಿಂದ ವರ್ತಿಸಿ ಅವಳ ಶ್ಲಾಘನೆಯನ್ನೇ ಪಡೆಯಬೇಕೆಂದು ನಿರ್ಧರಿಸಿದ್ದೆನು. ಮರುದಿನ ಬೆಳಗ್ಗೆ ಹೈಗೇಟಿನಲ್ಲಿದ್ದ ಡಾಕ್ಟರ್ ಸ್ಟ್ರಾಂಗರ ಮನೆಗೆ ಹೊರಡುವ ಮೊದಲು ತಣ್ಣೀರಿನಲ್ಲಿ ಸ್ನಾನ ಮಾಡಿದೆ. ಒಳ್ಳೊಳ್ಳೆ ಹೆಚ್ಚು ಕ್ರಯದ ಉಡುಪುಗಳನ್ನೆಲ್ಲ ಮಾರಿ ಸಾಧಾರಣ ಕ್ರಯದ ಮತ್ತು ಹಳೆ ಉಡುಪುಗಳನ್ನು ಮಾತ್ರ ಉಪಯೋಗಿಸತೊಡಗಿದ್ದುದರಿಂದ ಈ ದಿನವೂ ಹಳೆ ಉಡುಪುಗಳನ್ನು ಧರಿಸಿ ಹೊರಟೆ. ಹೀಗೆ ಹಳೆ ಉಡುಪು ಧರಿಸುವುದೇ ಒಂದು ಪ್ರಶಂಸನೀಯ ಕಾರ್ಯವೆಂದೇ ತಿಳಿದು ನನ್ನ ಮಾರ್ಗದಲ್ಲಿ ಹುರುಪಿನಿಂದ ಸಾಗಿದೆ. ನನ್ನ ನಡಿಗೆಯ ಜೊತೆಯಲ್ಲೇ ನನ್ನ ಭವಿಷ್ಯದ ಕಾರ್ಯಕ್ರಮಗಳನ್ನು ಆಲೋಚಿಸುತ್ತಾ ನಿರ್ಧರಿಸುತ್ತಾ ಹೋದೆ. ದೇಹ ಮತ್ತು ಮಾನಸಿಕ ಪರಿಶ್ರಮಗಳಿಂದ ಸಾಕಷ್ಟು ಹಣ ಸಂಪಾದಿಸಿ ಡೋರಾಳನ್ನು ಪಡೆದು ಪೂಜಿಸುವ ಗುರಿಯನ್ನು ನನ್ನ ಮಾನಸಿಕ ದೃಷ್ಟಿಪಥದಲ್ಲಿಟ್ಟುಕೊಂಡೆನು. ಕೈಯಲ್ಲಿ ಕೊಡಲಿ ಹಿಡಿದು ಡೋರಾಳನ್ನು ಸೇರಲಿರುವ ಕಷ್ಟಗಳ ಗೊಂಡಾರಣ್ಯವನ್ನು ಭೇದಿಸಿ ಪ್ರಖ್ಯಾತನಾಗಿ ಡೋರಾಳ ಬಳಿ ಸೇರುವುದು ಆ ಮಾರ್ಗವಲ್ಲದಿದ್ದರೆ ಕೈಯಲ್ಲಿ ಚಮ್ಮಟಿ ಹಿಡಿದು ಕರ್ಗಲ್ಲಿನ ಪರ್ವತಗಳನ್ನಾದರೂ ಪುಡಿ ಮಾಡಿ ಡೋರಾಳ ಬಳಿ ಸೇರುವುದು ಇಂತಹ ಯಾವುದಾದರೊಂದು ನ್ಯಾಯಸಮ್ಮತವಾದ ಎಷ್ಟೇ ಕಡಿದಾದ ಕೆಲಸವನ್ನಾದರೂ ಮಾಡಿ ಡೋರಾಳನ್ನು ಪಡೆಯುವುದು ನನ್ನ ಜೀವನದ ಗುರಿಯಾಗಿ ಇಟ್ಟುಕೊಂಡೆನು. ಈ ತೆರನಾಗಿ ಆಲೋಚಿಸುತ್ತಾ ಡಾಕ್ಟರ್ ಸ್ಟ್ರಾಂಗರ ಮನೆಗೆ ತಲುಪಿದನು. ಡಾಕ್ಟರ್ರು ಕೇಂಟರ್ಬರಿಯಲ್ಲಿದ್ದಂತೆಯೇ ಆಲೋಚನಾಮಗ್ನರಾಗಿ ಕೂದೋಟದಲ್ಲಿ ತಿರುಗಾಡುತ್ತಿದ್ದರು. ಅವರ ಕೈಯಲ್ಲಿ ಕಂಕುಳಲ್ಲಿ ಮತ್ತು ಜೇಬಿನಲ್ಲಿ ಕಾಗದಗಳಿದ್ದುವು. ಅವರು ನಲವನ್ನೇ ನೋಡುತ್ತಾ ಒಂದು ನಿರ್ದಿಷ್ಟ ದೂರಕ್ಕೆ ಮಾತ್ರ ಹಿಂದಕ್ಕೂ ಮುಂದಕ್ಕೂ ಹೋಗುತ್ತಾ ಯಾರ ಕಡೆಗೂ ಮುಖವಿದ್ದರೂ ಎದುರಿದ್ದವರು ಯಾರನ್ನು ಗುರುತಿಸದೆ ತಮ್ಮ ಘನವಾದ ಡಿಕ್ಷನರಿಯನ್ನು ಕುರಿತಾಗಿ ಆಲೋಚಿಸುತ್ತಿದ್ದರು. ಡಾಕ್ಟರ್ರು ನನ್ನನ್ನು ನೋಡುವಂತೆ ಮಾಡಿಕೊಂಡು ಅವರಿಗೆ ನಮಸ್ಕರಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದನು. ಅವರು ನಮ್ಮ ಮನೆಯವರ ಯೋಗಕ್ಷೇಮವನ್ನು ವಿಚಾರಿಸಿದರು. ಆಗಲೇ ಅವರು ತಮ್ಮ ಪತ್ನಿಯನ್ನು ಕರೆದು ನಾನು ಮಧ್ಯಾಹ್ನದ ಊಟಕ್ಕೆ ಅವರಲ್ಲೇ ಇರುವೆನಾಗಿ ತಿಳಿಸಿದರು. ಅನಂತರ ಕೆಲವು ಸಂಗತಿಗಳನ್ನು ಮಾತಾಡುತ್ತಾ ಕುಳಿತೆವು. ನಮ್ಮ ಊಟದ ಸಮಯದಲ್ಲಿ ನಾನು ಬಂದ ಕಾರ್ಯವನ್ನು, ಯಜ್ಞಸಳು ನನಗೆ ತಿಳಿಸಿದ ವಿಷಯಗಳನ್ನು ಡಾಕ್ಟರರಿಗೆ ತಿಳಿಸಿದನು. ಅವರು ನನ್ನಷ್ಟು ಯೋಗ್ಯತೆಯುಳ್ಳವನಿಗೆ ಅವರು ಕೊಡಬಹುದಾದ ಕೆಲಸವು ಭೂಷಣವಲ್ಲವೆಂದು ಅವರು ತರ್ಕ ಮಾಡಿದರು. ಕೊನೆಗೆ ನನ್ನ ಒತ್ತಾಯಕ್ಕಾಗಿ ಅವರು ನನ್ನನ್ನು ದಿನಕ್ಕೆ 4 ಗಂಟೆಯಂತೆ ವಾರಗಳಲ್ಲಿ 5 ದಿನಗಳಲ್ಲಿ ಕೆಲಸ ಮಾಡುವ ಗುಮಾಸ್ತಿಕೆಗೆ ನೇಮಿಸಿಕೊಂಡರು. ಈ ನನ್ನ ಕೆಲಸಕ್ಕೆ ಬೋನಸ್ ಅಲ್ಲದೆ ವರ್ಷವೊಂದರ 70 ಪೌಂಡ್ಗಳ ಸಂಬಳ ಕೊಡುವುದಾಗಿಯೂ ತಿಳಿಸಿದರು. ಆ ದಿನ ಅಲ್ಲಿ ಜಾಕ್ ಮಾಲ್ಡನ್ನೂ ಇದ್ದನು. ಅನಾರೋಗ್ಯದ ಕಾರಣವಾಗಿ ಅವನು ಇಂಡಿಯಾದಿಂದ ಹಿಂದಿರುಗಿದ್ದನಂತೆ. ಆ ದಿನ ಊಟವಾದ ನಂತರ ನಾನು ನಮ್ಮ ಮನೆಗೆ ಬಂದೆ. ಆದರೆ ನಮ್ಮ ಮಾತುಗಳ ಮಧ್ಯೆ ಜಾಕ್ ಮಾಲ್ಡನ್ನನ್ನು ಡಾಕ್ಟರ್ ಸ್ಟ್ರಾಂಗರ ಒಪ್ಪಿಗೆಯನ್ನು ಪಡೆದೆ ಅವರ ಪತ್ನಿ ಮಿಸಸ್ ಅನ್ನಿಯನ್ನು ರಾತ್ರಿ ನಾಟಕಕ್ಕೆ ಹೋಗೋಣವೆಂದು ಎಷ್ಟೇ ಒತ್ತಾಯಿಸಿದರೂ ಮಿಸಸ್ ಅನ್ನಿಯು ಜಾಕ್ ಮಾಲ್ಡನ್ನ ಜೊತೆಯಲ್ಲಿ ಹೋಗಲು ನಿರಾಕರಿಸಿದ ಸಂಗತಿ ನನ್ನ ಮನಸ್ಸಿನಲ್ಲಿ ಒಂದು ವಿಶೇಷದ ಅನುಭವವಾಗಿ ಉಳಿಯಿತು. ನನಗೆ ಸಂಪಾದನೆ ಮಾಡಲೆಡೆಯಿಂದ ಒಂದು ವೃತ್ತಿ ಸಿಕ್ಕಿದಂತೆಯೇ ಮಿಸ್ಟರ್ ಡಿಕ್ಕರಿಗೂ ಒಂದು ಸಂಪಾದನೆಯ ಮಾರ್ಗವನ್ನು ನಾನು ಟ್ರೇಡಲ್ಸನ್ನು ಸೇರಿ ಕಂಡುಹಿಡಿದರು. ಮಿಸ್ಟರ್ ಡಿಕ್ಕರ ಕೈಬರಹದ ಅಕ್ಷರ ಬಹು ಸೊಗಸಾಗಿದ್ದುದರಿಂದ ಅವರನ್ನು ರೆಕಾರ್ಡುಗಳ ನಕಲು ತೆಗೆಯುವ ಕೆಲಸಕ್ಕೆ ನೇಮಿಸಬೇಕೆಂದು ಇಚ್ಛಿಸಿದೆವು. ಆದರೆ ಅವರಿಗೆ ಅವರ ಬರಹಗಳಲ್ಲೂ ತಪ್ಪದೇ ಬಂದು ಬಿಡುತ್ತಿದ್ದ ಚಾರ್ಲ್ಸ್ ದೊರೆಯ ತಲೆ, ಅದನ್ನು ತಪ್ಪಿಸುವುದು ಹೇಗೆಂಬುದೇ ನಮ್ಮೆದುರಿದ್ದ ಕಷ್ಟವಾಯಿತು. ಕೊನೆಗೆ ಆ ಕಷ್ಟ ನಿವಾರಣಾ ಮಾರ್ಗವನ್ನು ಕಂಡುಹಿಡಿದೆವು. ಮಿಸ್ಟರ್ ಡಿಕ್ಕರು ನಕಲು ತೆಗೆಯಲು ಉಪಯೋಗಿಸುತ್ತಿದ್ದ ಮೇಜದ ಪಕ್ಕದಲ್ಲೇ ಇನ್ನೊಂದು ಮೇಜು, ಕಾಗದ, ಲೇಖನಿ ಮೊದಲಾದವನ್ನು ಇಟ್ಟು ಮಿಸ್ಟರ್ ಡಿಕ್ಕರಿಗೆ ಚಾರ್ಲ್ಸ್ ದೊರೆಯ ತಲೆ ಕಂಡ ಕೂಡಲೇ ಅದನ್ನು ಮಾತ್ರ ಈ ಪಕ್ಕದ ಮೇಜಿನಲ್ಲಿ ಕುಳಿತು ಬರೆದು ಮೊದಲಿನ ಮೇಜಿನಲ್ಲಿ ನಿಜವಾದ ನಕಲು ತಯಾರಿ ಕೆಲಸ ಮಾಡಬಹುದೆಂದು ಕಂಡುಹಿಡಿದೆವು. ಮಿಸ್ಟರ್ ಡಿಕ್ಕರು ಹೇಗಾದರೂ ತಾನು ಹಣ ಸಂಪಾದನೆ ಮಾಡಿ ಅತ್ತೆಯನ್ನು ಸಂತೋಷಪಡಿಸಬೇಕೆಂಬ ಅವರ ಆಸೆ ಉತ್ಸಾಹಗಳ ಕಾರಣವಾಗಿ ಒಂದೆರಡು ಸರ್ತಿ ಈ ವಿಧದ ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿದ ನಂತರ ನಕಲು ತೆಗೆಯುವ ಕೆಲಸದಲ್ಲಿ ಯಶಸ್ವಿಯಾದರು. ಇದರ ಫಲಿತಾಂಶವಾಗಿ ಮೊದಲಿನ ವಾರದಲ್ಲೇ ಮಿಸ್ಟರ್ ಡಿಕ್ಕರು 10 ಶಿಲಿಂಗ್ 9 ಪೆನ್ಸ್ ಸಂಪಾದಿಸಿದರು. ತನ್ನ ಸಂಪಾದನೆ ಹಣವನ್ನೆಲ್ಲ 6 ಪೆನ್ಸ್ಗಳ ನಾಣ್ಯಗಳನ್ನಾಗಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಒಂದು ಚಿತ್ರದಂತೆ ಆ ನಾಣ್ಯಗಳನ್ನೆಲ್ಲ ಇಟ್ಟುಕೊಂಡು ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಸುತ್ತಾ ಮುಖದಲ್ಲಿ ಸ್ವಲ್ಪ ಹೆಮ್ಮೆಯನ್ನೇ ತೋರಿಸುತ್ತಾ ಮಿಸ್ಟರ್ ಡಿಕ್ಕರು ತನ್ನ ಸಂಪಾದನೆಯನ್ನು ಅತ್ತೆಗೆ ಒಪ್ಪಿಸಿದ ಚಿತ್ರವನ್ನು ನಾನು ಎಂದಿಗೂ ಮರೆಯೆನು. ಮಿಸ್ಟರ್ ಡಿಕ್ಕರು ನನ್ನನ್ನು ನೋಡಿ ಹಿಗ್ಗುತ್ತಾ ಅಂದರು, ಟ್ರಾಟೋಡ್, ಇನ್ನು ಹೆದರಬೇಡಿ, ಅತ್ತೆಯ ಜೀವನದ ದಾರಿ ನನ್ನ ಕೈಯಲ್ಲಿ ಸುರಕ್ಷಿತವಾಗಿದೆ. ಹೀಗೆ ಹೇಳಿ ಅವರು ತನ್ನ ಕೈ ಬೆರಳುಗಳನ್ನು ಎತ್ತಿ ಹಿಡಿದು ತೋರಿಸಿ ಆ ಬೆರಳುಗಳೇ ತನ್ನ ಹಣದ ಬ್ಯಾಂಕು ಎಂಬಂತೆ ಸಂತೋಷ ಪಟ್ಟರು. ಹೀಗೆ ನಾವು ಒಂದೊಂದು ವಿಧದಲ್ಲಿ ಜೀವನ ವೃತ್ತಿಯನ್ನು ಕೈಗೊಂಡೆವು. ಒಂದು ದಿನ ಟ್ರೇಡರ್ಸ್ ಅನ್ನು ನಮ್ಮ ಮನೆಗೆ ಬಂದು ಮಿಸ್ಟರ್ ಮೈಕಾಬರ್ರ ಒಂದು ಪತ್ರವನ್ನು ತಂದುಕೊಟ್ಟನು. ಆ ಪತ್ರವು ನನಗೆ ಬರೆಯಲ್ಪಟ್ಟಿದ್ದುದಾದರೂ ಅದರ ಮೇಲ್ಗಡೆ ಮಿಸ್ಟರ್ ಟ್ರೇಡರ್ಸ್ ವಕೀಲರು ನೋಡಿ ಮಿಸ್ಟರ್ ಕಾಪರ್ಫೀಲ್ಡ್ರಿಗೆ ತಲುಪಿಸುವುದು ಎಂದು ಬರೆಯಲಾಗಿತ್ತು. ಪತ್ರವು ಈ ಮುಂದೆ ತೋರುವಂತಿತ್ತು. ಪ್ರಿಯ ಕಾಪರ್ಫೀಲ್ಡ್, ನಾನು ನಿರೀಕ್ಷಿಸುತ್ತಿದ್ದ ಅಭ್ಯುದಯವು ಸದ್ಯವೇ ಸಿದ್ಧಿಸಲಿದೆ ಎಂಬ ವರ್ತಮಾನ ಕೇಳಿದರೆ ನಿಮಗೆ ಆಶ್ಚರ್ಯವಾಗದು. ಏಕೆಂದರೆ ನನ್ನ ಸಂದರ್ಭಗಳು ಈ ತರನಾಗಿ ಮುಂದುವರಿಯುತ್ತಿದ್ದ ವಿಷಯವನ್ನು ನಾನು ನಿಮಗೆ ಈ ಮೊದಲೇ ತಿಳಿಸಿರುವನಷ್ಟೇ. ದೈವಾನುಗ್ರಹವುಳ್ಳ ನಮ್ಮ ಇಂಗ್ಲೆಂಡಿನ ಹೆಸರುಗೊಂಡ ಒಂದು ನಗರದಲ್ಲಿ ನಾನು ಕುಟುಂಬ ಸಮೇತನಾಗಿ ಒಂದು ವೃತ್ತಿಯನ್ನು ತೊಡಗಿ ಸದ್ಯವೇ ಅಲ್ಲಿ ನೆಲೆಸಲಿರುವೆನು. ಕಲಾವಿದರಿಂದಲೂ ಕೃಷಿ ಕುಶಲಿಗಳಿಂದಲೂ ಸಮ್ಮಿಶ್ರಿತವಾಗಿರುವ ಈ ಪಟ್ಟಣದಲ್ಲಿ ನಾನು ಅವಲಂಬಿಸುವ ವೃತ್ತಿಯು ನ್ಯಾಯ ಧರ್ಮ ಪಾಂಡಿತ್ಯಗಳಿಗೆ ಸಂಬಂಧಿಸಿರುವಂತಹದ್ದೆಂದು ಸ್ವಲ್ಪ ಹೆಮ್ಮೆಯಿಂದಲೇ ತಿಳಿಸುತ್ತಿದ್ದೇನೆ. ನನ್ನ ಧರ್ಮಪತ್ನಿಯು ನಮ್ಮ ಔರಸ ಕುಟುಂಬವು ಈ ಪ್ರಸಂಗದಲ್ಲಿ ಭಾಗವಹಿಸುವರು. ನಮ್ಮ ಅಭ್ಯುದಯವು ಈ ರೀತಿಯಲ್ಲಿ ಮುಂದುವರಿದು ಭವಿಷ್ಯತ್ ಕಾಲದಲ್ಲಿ ನಮ್ಮ ಪಾರ್ಥಿವ ಶರೀರವು ಇದೇ ಜಗದ್ವಿಖ್ಯಾತ ನಗರದ ಪವಿತ್ರ ಶ್ಮಶಾನದಲ್ಲಿ ಇತರ ಮಹಾತ್ಮರುಗಳ ಚಿರಸ್ಮರಣೀಯ ಕುರುಹುಗಳ ಎಡೆಯಲ್ಲಿ ಸ್ಥಾಪಿಸಲ್ಪಡುವ ಸುಯೋಗವನ್ನು ಇಂದು ಊಹಿಸಿ ಸಂತೋಷಿಸಿದರೆ ತಪ್ಪಾಗಲಾರದು. ಸಂಸಾರದ ಸುಖ ದುಃಖಗಳನ್ನು ಅನುಭವಿಸಿ ನೆಲೆಸಿದ್ದ ನಮ್ಮ ಸುರಪುರ ಸದೃಶ ಲಂಡನ್ ನಗರವನ್ನು ನಾವು ಇಂದು ಬಿಟ್ಟು ಹೊರಟ ಮೇಲೆ ಪುನಃ ಈ ಕಡೆಗೆ ಬರದೇ ಇರಬಹುದು. ಹಾಗೆಯೇ ನಮ್ಮ ಕೌಟುಂಬಿಕ ಜೀವನದಲ್ಲಿ ಬೆರೆತು ಕಲೆತು ನಮ್ಮವರೇ ಆಗಿದ್ದ ನಿಮ್ಮನ್ನು ಶಾಶ್ವತವಾಗಿಯೋ ಅಥವಾ ದೀರ್ಘಕಾಲವೋ ಅಗಲುವ ಸಂಭವವೂ ಇರಬಹುದು. ಇಂತಹ ಮಹತ್ವದ ಸಂದರ್ಭಕ್ಕೆ ತಕ್ಕಂತೆ ಮಿಸ್ಟರ್ ಥಾಮಸ್ ಟ್ರೇಡಲ್ಸ್ ಅವರನ್ನು ಜತೆಗೂಡಿಕೊಂಡು ನೀವು ಈ ದಿನವೇ ನಮ್ಮ ಭವನಕ್ಕೆ ಬರುವ ಮಹದುಪಕಾರವನ್ನು ಮಾಡಬೇಕೆಂದು ಪ್ರಾರ್ಥಿಸುವ ನಿಮ್ಮ ಚಿರಸ್ನೇಹಾಭಿಲಾಷಿ ವಿಲ್ಕಿನ್ಸ್ ಮೈಕಾಬರ್. ಈ ಆಮಂತ್ರಣವನ್ನು ಸ್ವೀಕರಿಸದಿರುವುದು ಅಸಾಧ್ಯವಾಗಿತ್ತು. ನಾವು ಆ ದಿನವೇ ಮಿಸ್ಟರ್ ಮೈಕಾಬರ್ರ ಮನೆಗೆ ಹೋದೆವು. ಮಿಸ್ಟರ್ ಮತ್ತು ಮಿಸಸ್ ಮೈಕಾಬರ್ರು ಬಹು ಘನಸ್ಥಿಕೆಯಿಂದ ನಮ್ಮನ್ನು ಸ್ವಾಗತಿಸಿದರು. ನಮ್ಮನ್ನು ಉಚಿತವಾದ ಆಸನಗಳಲ್ಲಿ ಕುಳ್ಳಿರಿಸಿ ನಮ್ಮ ಯೋಗಕ್ಷೇಮಗಳನ್ನು ವಿಚಾರಿಸಿ ಔತಣದ ಬಗ್ಗೆ ಕೆಲಸವನ್ನು ಮಾಡತೊಡಗಿದರು. ಆ ಮಧ್ಯೆ ಪತಿ ಪತ್ನಿಯರು ತಮ್ಮೊಳಗೆ ಪತಿಯ ಮುಂದಿನ ಘನ ಹುದ್ದೆಯನ್ನು ಕುರಿತು ಮಾತಾಡಿಕೊಳ್ಳುತ್ತಿದ್ದರು. ನಾವು ಅವರ ಮಾತುಗಳಲ್ಲಿ ಸಂದರ್ಭಾನುಸಾರ ಭಾಗವಹಿಸಿದೆವು. ತಮ್ಮ ಮುಂದಿನ ಘನವೃತ್ತಿಯನ್ನು ಕುರಿತಾಗಿ ನಮ್ಮೊಡನೆ ಮಾತಾಡಬೇಕೆಂದು ಮಿಸ್ಟರ್ ಮೈಕಾಬರರು ತುಂಬಾ ತವಕ ಪಡುತ್ತಿದ್ದರು. ಕೊನೆಗೆ ಅವರು ಮಾತು ಪ್ರಾರಂಭಿಸಿದರು. ಮಿಸ್ಟರ್ ಕಾಪರ್ಫೀಲ್ಡ್ರೇ ಮತ್ತು ಮಿಸ್ಟರ್ ಟ್ರೇಡಲ್ಸ್ ರವರೇ, ಸ್ವಲ್ಪ ಸಮಯದ ಹಿಂದೆ ನಾನು ನಮ್ಮ ದೇಶದ ಜನರಿಗೆ ಪತ್ರಿಕೆಗಳ ಮೂಲಕ ಒಂದು ಕರೆಯನ್ನು ಕೊಟ್ಟಿದ್ದೆ. ಸಮಾಜವು ನಮ್ಮಂಥವರಿಗೆ ವೃತ್ತಿಯನ್ನು ಕೊಟ್ಟು ತನ್ನ ಅಭ್ಯುದಯವನ್ನು ಸಾಧಿಸುವುದೇ ಅಥವಾ ಆಲಸ್ಯದಿಂದ ಸುಮ್ಮನಿದ್ದು ತನ್ನ ಅಧಃಪತನವನ್ನೇ ತಂದುಕೊಳ್ಳುವುದೇ ಎಂಬ ಒಂದು ಪ್ರಶ್ನೆಯನ್ನು ಮಿಸಸ್ ಮೈಕಾಬರಳು ನನ್ನ ಕರೆಯ ಪೂರ್ವಭಾವಿಯಾಗಿ ಸಮಾಜಕ್ಕೆ ಹಾಕಿದ್ದಳಷ್ಟೇ. ಆ ಕರೆಗೆ ಯಾರು ಉತ್ತರ ಕೊಡದಿದ್ದರೂ ಕೆಂಟರ್ಬರಿ ನಗರದ ವಕೀಲ ಜತೆಕೂಟದ ಅಂದರೆ ವಿಕ್ಫೀಲ್ಡ್ ಮತ್ತು ಹೀಪ್ ಜತೆಕೂಟದ ಪ್ರಮುಖ ಪಾಲುದಾರರಾದ ಮಿಸ್ಟರ್ ಹೀಪ್ ಎಂಬವರು ಉತ್ತರ ಕೊಟ್ಟಿರುವರು. ಅವರಿಗೂ ನನಗೂ ಮಾತುಕತೆಗಳು ನಡೆದು ಪ್ರಕೃತ ನನ್ನನ್ನು ಅವರು ತಮ್ಮ ಸ್ವಂತ ಕಾರ್ಯದರ್ಶಿಯಾಗಿ ನೇಮಿಸಿರುತ್ತಾರೆ. ನನ್ನ ಅನುಭವವೂ ಬೆಳೆದಂತೆ ಇದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ನನಗೆ ಕೊಡಲು ಒಪ್ಪಿರುವರು. ಈಗ ನನಗೆ ನಿಶ್ಚಯಿಸಿರುವ ಸಂಬಳ ವಿಶೇಷ ಆಕರ್ಷಣೀಯವಾಗಿಲ್ಲವಾದರೂ ನನ್ನ ಅನಿವಾರ್ಯವಾದ ಸಾಲಗಳನ್ನೆಲ್ಲ ಅವರೇ ಹಣ ಕೊಟ್ಟು ಪರಿಹರಿಸಿರುವ ಸಂಗತಿಯೇ ಅವರ ಔದಾರ್ಯವನ್ನು ಸೂಚಿಸುತ್ತದೆ. ನಾನಿನ್ನು ಕಾನೂನಿನ ಗಹನ ವಿಚಾರವನ್ನು ಸ್ವಲ್ಪ ಪರಿಶ್ರಮದಿಂದ ಅಭ್ಯಸಿಸಿದರೆ ಆಯಿತು, ಮುಂದೆ ನಮ್ಮ ಕುಟುಂಬದ ಔನ್ನತ್ಯವು ತಾನಾಗಿಯೇ ಸಿದ್ಧಿಸುವುದು ಅಂದರು ಮಿಸ್ಟರ್ ಮೈಕಾಬರ್. ಮಿಸ್ಟರ್ ಮೈಕಾಬರ್ರ ಮಾತನ್ನು ಕುರಿತು ಅವರ ಪತ್ನಿಯು ಸ್ವಲ್ಪ ಆಕ್ಷೇಪಿಸುತ್ತಾ, ಎಲ್ಲವನ್ನು ನೀವು ಅಷ್ಟೊಂದು ಮುಂದಾಗಿಯೇ ಹೇಳಬಾರದು. ನೀವು ಹೇಳುವುದೆಲ್ಲ ನಿಜವಾದ ಸಂಗತಿಗಳೇ, ಆದಾಗ್ಯೂ ಕೇವಲ ಮರ್ಯಾದೆ ದೃಷ್ಟಿಯಿಂದಲಾದರೂ ಭವಿಷ್ಯವನ್ನು ಈಗಲೇ ಚಿತ್ರಿಸಬಾರದು. ವಿಕ್ಫೀಲ್ಡ್ ಮತ್ತು ಹೀಪ್ ಜತೆಕೂಟದಲ್ಲಿ ಕ್ರಮೇಣವಾಗಿ ಒಬ್ಬ ಪಾಲುಗಾರರೇ ಆಗುವುದು, ನ್ಯಾಯಶಾಸ್ತ್ರವನ್ನು ನೀವು ವ್ಯಾಸಂಗ ಮಾಡಿ ಈಗಲೇ ಸಿವಿಲ್ ವಿಭಾಗದಲ್ಲಿ ಪ್ರತಿವಾದಿ ಸ್ಥಾನದ ಕಾನೂನು ಕಾಯ್ದೆಗಳ ಅನುಭವ ನಿಮಗಿರುವುದರ ಜೊತೆಗೆ ಹೊಸ ಹೊಸ ಅನುಭವ ಪಡೆದು ಕೊನೆಗೆ ಜಡ್ಜರೇ ಆಗುವುದು, ಈ ಎಲ್ಲ ವಿಷಯಗಳನ್ನು ಈಗಲೇ ಮಾತಾಡುವುದು ನ್ಯಾಯವಾಗಲಾರದು ಎಂದು ಅವರಂದರು. ಪತ್ನಿಯ ಅಭಿಪ್ರಾಯ ಸರಿಯೆಂದು ಮಿಸ್ಟರ್ ಮೈಕಾಬರರು ಒಪ್ಪಿ ಈ ವಿಧದ ಮಾತನ್ನು ನಿಲ್ಲಿಸಿದರು. ಅನಂತರ ನಮ್ಮ ಊಟವಾಯಿತು. ಮಿಸ್ಟರ್ ಮೈಕಾಬರರು ಮಾತ್ರ ಪರಿಷ್ಕಾರವಾಗಿ ತಯಾರಿಸಬಲ್ಲ ಪಂಚಪಾನೀಯವನ್ನು ಅವರೇ ತಯಾರಿಸಿದರು. ನಾವೆಲ್ಲ ಕುಡಿದೆವು. ಪಂಚನ್ನು ಕುಡಿಯುತ್ತಾ ಮಿಸ್ಟರ್ ಮೈಕಾಬರರು ಅಂದಿನ ಸಮಾರಂಭದ ಉದ್ದೇಶ ಮತ್ತು ಗೌರವವನ್ನು ಅರಿಯತೊಡಗಿದರು. ಕೊನೆಗೆ ಒಂದು ವಿದಾಯಕೂಟದ ಉಪಸಂಹಾರ ಭಾಷಣ ಕ್ರಮದಿಂದ ಅವರು ಮಾತಾಡತೊಡಗಿದರು. ನನ್ನ ಯವ್ವನ ಕಾಲದ ಜತೆಗಾರರಾಗಿದ್ದ ಸನ್ಮಿತ್ರ ಮಿಸ್ಟರ್ ಕಾಪರ್ ಫೀಲ್ಡರೇ ಅನಂತರ ಪರಿಚಯವಾದವರಾದಾಗ್ಯೂ ಮೊದಲಿನವರಷ್ಟೇ ಪ್ರಿಯರಾದ ಮಿಸ್ಟರ್ ಥಾಮಸ್ ಟ್ರೇಡಲ್ ಸರೇ, ಈ ದಿನ ತಾವುಗಳು ನಮ್ಮ ಮನೆಗೆ ಆಗಮಿಸಿ ನಮಗೆ ಶುಭವನ್ನು ಬಯಸಿ ಹರಸಿದುದಕ್ಕೆ ನಾನು ನನ್ನ ಪರವಾಗಿಯೂ ನನ್ನ ಸಹಧರ್ಮಿಣಿಯ ಪರವಾಗಿಯೂ ನಮ್ಮ ಕುಟುಂಬದವರೆಲ್ಲರ ಪರವಾಗಿಯೂ ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ನಾವು ಸದ್ಯವೇ ಪರಪ್ರಾಂತ್ಯಕ್ಕೆ ಪಯಣ ಬೆಳೆಸಲಿರುವೆವು. ಅವರು ಈ ಮಾತುಗಳನ್ನು ಉಚ್ಚರಿಸಿದಾಗ ಕೆಂಟರ್ ಬರಿಯು ಲಂಡನ್ನಿಂದ ಕೊನೆಯ ಪಕ್ಷ 500 ಮೈಲುಗಳ ದೂರದಲ್ಲಿ ಇರಲೇಬೇಕೆಂಬ ಭಾವನೆ ನಮಗುಂಟಾಯಿತು. ನಾವು ಕೈಕೊಳ್ಳಲಿರುವ ವೃತ್ತಿಯಲ್ಲಿ ನಾವು ನಿಷ್ಠೆಯಿಂದಲೂ ಘನಸ್ಥಿಕೆಯಿಂದಲೂ ಮಿಸೆಸ್ ಮೈಕಾಬರಳ ಕುಟುಂಬದ ಮತ್ತು ನಮ್ಮ ಕುಟುಂಬದ ಕೀರ್ತಿ ಹೆಚ್ಚುವಂತೆಯೂ ನಡೆಯುವೆವು. ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಕ್ಕಿ ದುಃಖಿಸುತ್ತಿದ್ದ ನನ್ನ ಮಾನಸಿಕ ಆಕಾಶವು ಇಂದು ಶುಭ್ರವಾಗಿದೆ. ನಮ್ಮ ನವಜೀವನ ಜ್ಯೋತಿಯು ಪರ್ವತ ಶಿಖರದ ಮೇಲಿರುವ ಪ್ರಸ್ಥ ಭೂಮಿಗೆ ಬೀಳುವ ಸೂರ್ಯ ಪ್ರಭೆಯಂತೆ ನಮ್ಮ ಭವಿಷ್ಯದ ಸುಂದರ ಪ್ರದೇಶದ ಮೇಲೆ ಪ್ರಭೆಯನ್ನು ಬೀರಿ ಈಗಾಗಲೇ ನಮ್ಮ ಉನ್ನತ ಭವಿಷ್ಯವು ಎದ್ದು ಬೆಳಗುತ್ತಿದೆ. ಸೋಮವಾರ ದಿನ ಸಂಜೆಯಲ್ಲಿ ಕೆಂಟರ್ಬರಿಗೆ ಹೋಗುವ ಕುದುರೆ ಬಂಡಿಯಲ್ಲಿ ನೀವು ಕಾಣುವ ವ್ಯಕ್ತಿಯೇ ಮಿಸ್ಟರ್ ಮೈಕಾಬರ್ ಎಂದು ಘೋಷಿಸಿದರು. ವ್ಯಕ್ತಿಯೇ ಮಿಸ್ಟರ್ ಮೈಕಾಬರ್ ಎಂದು ಅವರು ನುಡಿಯುವಾಗ ಅವರ ಪ್ರಕೃತದ ಹೆಸರು ಮಿಸ್ಟರ್ ಮಾರ್ಟಿಮರ್ ಎಂಬುದು ನಮಗೆ ಜ್ಞಾಪಕಕ್ಕೆ ಬಂತು. ಇಷ್ಟು ಹೇಳಿ ಪುನಃ ಒಂದು ಗ್ಲಾಸ್ ಪಂಚ್ ಪಾನೀಯವನ್ನು ಕುಡಿದು ಪುನಃ ಮಾತಾಡತೊಡಗಿದರು. ಇಂಗ್ಲೆಂಡಿನ ರಾಜಧಾನಿಯಾದ ಈ ಲಂಡನ್ ಮಹಾನಗರದಿಂದ ಪರದೇಶಕ್ಕೆ ಹೋಗುವ ಮೊದಲು ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪೂರೈಸುವ ಕರ್ತವ್ಯವು ನನ್ನ ಚಿಂತನೆಯಲ್ಲಿ ಸದಾ ಇದೆ. ಮುಂದೆ ನಾನು ಪ್ರವೇಶಿಸಲಿರುವ ವೃತ್ತಿಯು ನ್ಯಾಯಶಾಸ್ತ್ರಕ್ಕೆ ಸಂಬಂಧಿಸಿದ ಮೇಲಂತೂ ಆ ಜವಾಬ್ದಾರಿಯನ್ನು ಮತ್ತಷ್ಟು ತೀವ್ರವಾಗಿ ಗ್ರಹಿಸಿರುತ್ತೇನೆ. ಒಬ್ಬರಿಗೆ ನಮ್ಮಿಂದ ಹಣ ಸಲ್ಲತಕ್ಕದಿದ್ದರೆ ನಾವು ಹಣವನ್ನೇ ಕೊಡಬೇಕು. ಒಂದು ವೇಳೆ ಹಣವಿಲ್ಲದಿದ್ದರೆ ಹಣಕ್ಕೆ ಸರಿಸಮಾನವಾದ ರೆಕಾರ್ಡನ್ನು ಮಾಡಿಕೊಡಬೇಕು. ಅರ್ಥಾತ್ ಕೇಳಿದ ಕೂಡಲೇ ಪಾವತಿಯಾಗತಕ್ಕ ಒಬ್ಬರಿಂದ ಮತ್ತೊಬ್ಬರಿಗೆ ವರ್ಗಾಯಿಸಬಲ್ಲ ಪ್ರಾಮಿಸರಿ ನೋಟನ್ನು ಬರಕೊಡಬೇಕು. ಈ ತರನಾದ ನ್ಯಾಯಬದ್ಧ ಸರಳ ಕ್ರಮವನ್ನು ಬಲ್ಲ ನನ್ನಂಥವರು ಮಿಸ್ಟರ್ ಥಾಮಸ್ ಟ್ರೇಡಲ್ಸ್ ರವರಿಗೆ ಸಲ್ಲಬೇಕಾದ 41 ಪೌಂಡ್ 10 ಶಿಲಿಂಗ್ 11.5 ಪೆನ್ಸನ್ನು ಈ ಪ್ರೋನೋಟ್ ಮೂಲಕ ಸಲಾಯಿಸುವೆನು. ನಮ್ಮೊಳಗಿನ ಲೆಕ್ಕಾಚಾರದ ಬಗ್ಗೆ ಈ ಪ್ರೋನೋಟನ್ನು ನೀವು ಸ್ವೀಕರಿಸಿ ಸಮಾಜದೆದುರು ಸಾಲದ ಭಾರದಿಂದ ಬೆನ್ನು ಬಗ್ಗಿಸಿ ನಡೆಯುವ ಪ್ರಜೆಯೊಬ್ಬನ ಬೆನ್ನು ಪುನಃ ನೆಟ್ಟಗಾಗುವಂತೆ ಸಹಾಯ ನೀಡಬೇಕು ಎಂದು ಹೇಳುತ್ತಾ ಪ್ರೋನೋಟನ್ನು ಅವರು ಟ್ರೇಡಲ್ಸನಿಗೆ ಕೊಟ್ಟರು. ಮಿಸ್ಟರ್ ಮೈಕಾಬರ್ರ ಭಾಷಣದಿಂದ ಆವೇಶ ಭರಿತನಾಗಿದ್ದ ಟ್ರೇಡಲ್ಸನು ಆ ನೋಟು ಹಣವೇ ಹೌದೆಂಬಷ್ಟು ನಂಬುತ್ತಾ ಅದನ್ನು ಸ್ವೀಕರಿಸಿದನು. ಟ್ರೇಡಲ್ಸನು ಈ ರೀತಿಯಲ್ಲಿ ತಾನು ಸಂತೋಷಪಟ್ಟದ್ದಲ್ಲದೆ ಮಿಸ್ಟರ್ ಮೈಕಾಬರ್ರನ್ನು ಸಂತೋಷಗೊಳಿಸಿದನು. ಈ ರೀತಿಯ ನಮ್ಮ ಊಟೋಪಚಾರ ಭಾಷಣಗಳೆಲ್ಲ ಮುಗಿದ ಮೇಲೆ ನಾವು ಸಂತೋಷದಿಂದ ಹೊರಟು ಬಂದೆವು. ನಮ್ಮನ್ನು ಕಳುಹಿಸಿಕೊಡುವ ಗೌರವಕ್ಕಾಗಿಯೇ ಮಿಸ್ಟರ್ ಮೈಕಾಬರರು ನಮ್ಮ ಜೊತೆಯಲ್ಲಿ ಸ್ವಲ್ಪ ದೂರ ನಡೆದು ಬಂದರು. ಸಾಲದ ಭಾರದಿಂದ ನಿವೃತ್ತರಾಗಿದ್ದ ಅವರು ಈಗ ಮೊದಲಿಗಿಂತ ಎಷ್ಟೆಷ್ಟೋ ನೆಟ್ಟಗೆ ನಡೆಯುತ್ತಿದ್ದರು. ಅವರ ಎದೆಯು ಮೊದಲಿದ್ದುದರ 1.5 ಪಾಲಿನಷ್ಟು ಉಬ್ಬಿ ಅವರ ಮಾನಸಿಕ ನೆಮ್ಮದಿಯ ಉಬ್ಬನ್ನೂ ಸೂಚಿಸುತ್ತಿತ್ತು. ನನ್ನ ಬಾಲ್ಯದಿಂದಲೇ ತಿಳಿದಿದ್ದ ಮಿಸ್ಟರ್ ಮೈಕಾಬರರು ತನ್ನ ಶಕ್ತಿಯನ್ನೂ ಎಳೆತನದ ಕಾರಣವಾಗಿದ್ದ ನನ್ನ ಅಶಕ್ತಿಯನ್ನೂ ತಿಳಿದಿದ್ದು ಸಹ ನನ್ನಲ್ಲಿ ಸಾಲ ಕೇಳಲಿಲ್ಲವೆಂಬುದನ್ನು ಗ್ರಹಿಸಿ ಅವರ ಮೇಲಿನ ಗೌರವ ನನ್ನಲ್ಲಿ ಹೆಚ್ಚಿತು. 36 ಮುಗಿಯಿತು.